ಸೋಲಿನ ಬಳಿಕ ಮತ ತಿರುಚುವಿಕೆ ಆರೋಪ ಮಾಡುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಇಂದು ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ದಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಗೆಲುವು, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಜಯ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಹಿನ್ನೆಲೆ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ. ರಾಜ್ಯದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು ಕ್ರಮ, ಸಚಿವ ಡಾ ಎಂಸಿ ಸುಧಾಕರ್. ಬೆಳಗಾವಿಯಲ್ಲಿ ಸುಸಜ್ಜಿತ ಬಸ್ ಡಿಪೋ ಲೋಕಾರ್ಪಣೆಗೊಳಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಜಿ ಸತ್ಯವತಿ ಪ್ರಮಾಣವಚನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ಮಂಗಳೂರು ಕೃಷಿರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಈಗ ಕೇಳಿ ದೇಸಿ ಹಸು ಸಾಕಣೆ ಕುರಿತು ಪ್ರವೀಣ್ ಸರಳಾಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಭಾರತೀಯ ಕೃಷಿ ಪರಂಪರೆಯಲ್ಲಿ ದೇಶಿ ಗೋಗಳಿಗೆ ಅತ್ಯಂತ ಮಹತ್ವ ಸ್ಥಾನವಿದೆ. ಈ ಹಿನ್ನೆಲೆಯಲ್ಲಿ ದೇಶಿ ಗೋ ಸಾಕಣೆಯನ್ನು ಯಶಸ್ವಿಯಾಗಿ ನಡೆಸುತ್ತಿರುವ ಬಂಟ್ವಾಳ ತಾಲೂಕು ಕೇಪು ಗ್ರಾಮದ ಪ್ರವೀಣ್ ಸರಳಯ್ಯ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗ ಗೋವುಗಳು ಉಳಿದರೆ ಕೃಷಿ ಉಳಿಯುತ್ತದೆ ಅಂತ ಒಂದು ಮಾತಿದೆ. ಈಗ ದೇಶಿ ಗೋವುಗಳನ್ನು ಸಾಕುವಂತಹ ಪ್ರೀತಿ ನಿಮಗೆ ಹೇಗೆ ಆಯಿತು, ಯಾವಾಗಿಂದ ಶುರುವಾಯಿತು? 2005 ಕೃಷಿಗೆ ಬಂದೆ. ದೇಶಿ ಗೋವಿನ ಬಗ್ಗೆ ಆ ಥರದ ಜಾಗೃತಿಗಳು, ಈ ಥರದ ಅದರ ಮಹತ್ವ ತಿಳ್ಕೊಂಡು ಗೊತ್ತಿತ್ತು. 1998 ಪುತ್ತೂರಲ್ಲಿ ಒಂದು ಕೃಷಿ ಪರಿವಾರದ ಭಾರತೀಯ ಕಿಸಾನ್ ಸಂಘದ ಕಾರ್ಯಕ್ರಮದಲ್ಲಿ ಪುರುಷೋತ್ತಮ ರಾಯರು ಅಂತ ಬಂದಿದ್ದರು. ಅವರು ನಿಮ್ಮ ಭೂಮಿಯ ಪ್ರತಿ ಇಂಚು ಮಣ್ಣನ್ನು ಮುಟ್ಟಿದ್ದೀರಾ, ಪ್ರತಿ ಗಿಡವನ್ನು ಮುಟ್ಟಿ ಮಾತಾಡಿಸಿದ್ದೀರಾ, ಈ ಥರದ ಪ್ರಶ್ನೆ ಯಾವಾಗಲೂ ಪ್ರಾರಂಭದಲ್ಲಿ ಕೇಳ್ತಾ ಇದ್ರು. ಆ ಥರದ ಚೇರ್ಕಾಡಿ ರಾಮಚಂದ್ರ ರಾಯರ ಅವರ ಕೃಷಿ ಕ್ಷೇತ್ರವನ್ನು ಭೇಟಿ ಮಾಡಿದ್ದೆ. ಮೈಸೂರಲ್ಲಿ ಎ.ಪಿ. ಚಂದ್ರಶೇಖರ್ ಅವರ ಕೃಷಿ ಮೂಲ ತತ್ವಗಳು, ಈ ಥರದ ಒಂದು ಕೃಷಿ ಆಸಕ್ತಿ ವಿಷಯ, ಜೊತೆಗೆ ಈ ಥರದ ಅನೇಕ ಇದರಲ್ಲಿ ಪುಸ್ತಕದಲ್ಲೂ ಓದಿದ್ದು, ಮತ್ತು ಈ ಥರದ ಕೆಲವು ಸಾಧಕರನ್ನು ಹತ್ತಿರದಿಂದ ಬಿ.ಕೆ. ದೇವರಾಯರು ಈ ಥರದ ಇವರಿಂದ ಹೆಚ್ಚು ಬಿ.ಕೆ. ದೇವರಾಯರು ಕೂಡ ಹೇಳಿದರು, ನಾನೊಂದು 50 ಹೆಚ್ಚು ಗೋವುಗಳನ್ನು ನನ್ನ ಭೂಮಿಯಲ್ಲಿ ಹೂತಿದ್ದೇನೆ. ಅಂದರೆ ಒಂದೇ ಒಂದು ಗೋವನ್ನು ಮಾರಾಟ ಮಾಡಲಿಲ್ಲ. ಗೋ ಆಧಾರಿತ ಕೃಷಿ ಅಂದರೆ ಕೃಷಿಗೋಸ್ಕರ ಗೋವು, ಹಾಲು ಇದಕ್ಕೋಸ್ಕರ ಅಲ್ಲ ಅಂತ ಹೇಳುವಂತ ಇದು ನನಗೆ ಪ್ರೇರಣೆ ಆಗಿರೋದು. ಈಗ ಎಷ್ಟು ಪ್ರಸ್ತುತ ಎಷ್ಟು ದನಗಳನ್ನು ಸಾಕ್ತಾ ಇದ್ದೀರಿ? ಈಗ ನನ್ನ ಹತ್ರ 7 ಗೋವುಗಳಿದ್ದಾವೆ. ಒಂದು ಹೋರಿ ಇದೆ, ಇದಕ್ಕೋಸ್ಕರ ಸಂತಾನ ಇದು ಮಾಡೋ ದೃಷ್ಟಿಯಿಂದ. ಪ್ರತಿ ವರ್ಷ ಅದಕ್ಕಿಂತ ಹೆಚ್ಚು ಸಾಕ್ಲಿಕ್ಕೆ ಕಷ್ಟ, ಹಟ್ಟಿಯಲ್ಲಿ ಜಾಗ ಇಲ್ಲ. ಹಾಗೆ ಪ್ರತಿ ವರ್ಷ 2 ಕರುಗಳನ್ನು ಕೊಡ್ತೇನೆ, ಹೊರಗೆ ಮಾರಾಟ ಮಾಡ್ತೇನೆ. ಯಾವ ತಳಿಗಳನ್ನು ಈಗ ಸಾಕ್ತಾ ಇರುವಂತದ್ದು? ಪ್ರಾರಂಭದಲ್ಲಿ ನಾನು ಕಾಂಕ್ರೇಜ್, ಗೀರ್ ಇದನ್ನು ಸಾಕ್ತಾ ಇದ್ದೆ. ಆದರೆ ದೇಶಿಯಲ್ಲೂ ನಮ್ಮ ಪ್ರದೇಶದ ತಳಿ ಅದು ಹೆಚ್ಚು ದೇಶಿ, ಅಂದರೆ ಆರೋಗ್ಯದ ಸಮಸ್ಯೆ ಇರುವುದಿಲ್ಲ, ಆಹಾರ ಕಡಿಮೆ ಸಾಕು. ಹಾಗಾಗಿ ಕಾಸರಗೋಡು ಗಿಡ್ಡ, ಮಲೆನಾಡು ಗಿಡ್ಡವನ್ನೇ ಸಾಕ್ತಾ ಇದ್ದೇನೆ. ಅದಕ್ಕೆ ಆಹಾರನೂ ಕಮ್ಮಿ ಸಾಕು, ಆರೋಗ್ಯದ ಸಮಸ್ಯೆನೂ ಇಲ್ಲ, ಮತ್ತೆ ತುಂಬಾ ಸುಲಭ. ಜೆರ್ಸಿ ದನಗಳು ಅಂತ ನಾವೇನು ಹೇಳ್ತೀವಿ, ಅದರಿಂದ ಈ ಊರ ದನಗಳು ಯಾವ ರೀತಿ ಭಿನ್ನ ಅಂತ ಹೇಳ್ಬೋದು? ಇದರಲ್ಲಿ ಅದರ ಜಠರದಲ್ಲಿ ಕೂಡ ಅದರಲ್ಲಿ ಸೂಕ್ಷ್ಮ ಜೀವಿಗಳ ಪ್ರಮಾಣ, ಅದರ ದೇಶಿ ಗೋವಿನ ಜಠರ ತುಂಬಾ ಅದರ ಗಾತ್ರ ದೊಡ್ಡದು, ಮತ್ತೆ ಅದರಲ್ಲಿ ಸೂಕ್ಷ್ಮ ಜೀವಿಗಳು ಜಾಸ್ತಿ ಇದ್ದಾವೆ. ಈಗ ವೇಸ್ಟ್ ಡಿಕಂಪೋಸರ್ ಅನ್ನು ಕೂಡ ದೇಶಿ ಗೋವಿನ ಸಗಣಿಯಿಂದ ತಯಾರು ಮಾಡ್ತಾರೆ. ಆ ಥರ ದೇಶಿ ಗೋವಿನ ಸಗಣಿ ಇರ್ಬೋದು, ಮೂತ್ರ ಇರ್ಬೋದು, ಅದು ಎರಡು ಅಮೃತ ಸಮಾನ. ಮೂತ್ರ ಅಂತೂ ಆಂಟಿಬಯೋಟಿಕ್, ಆಂಟಿಫಂಗಲ್, ಆಂಟಿವೈರಲ್ ಅಂತ 2004 ಪೇಟೆಂಟ್ ಕೂಡ ಆಗಿದೆ. ನಾಗ್ಪುರದ ದೇವಲಾಪಾರ್ ವಿಜ್ಞಾನ ಅನುಸಂಧಾನ ಕೇಂದ್ರ ಮತ್ತೆ USA ಅವರು ಕೂಡ ಪೇಟೆಂಟ್ ಮಾಡಿಸ್ಕೊಂಡಿದ್ದಾರೆ. ಈಗ ನೀವು ಗೋವುಗಳಿಗೆ ನೀಡುವಂತ ಆಹಾರ ಕ್ರಮಗಳು ಹೇಗೆ, ಅಂದ್ರೆ ಹಸಿರು ಮೇವನ್ನು ನೀವೇ ಬೆಳಿತೀರಾ, ಯಾವ ರೀತಿಯದು? ಹಸಿ ಮೇವನ್ನು ಅಂದರೆ ಹೆಚ್ಚು ಏನು ವನಸ್ಪತಿಗಳಿದ್ದಾವೆ ಅವುಗಳನ್ನೇ ತಿನ್ನುವಂಥದ್ದು, ನಾನು ಹೊರಗೆ ಬಿಡುವಂಥದ್ದು ಮಾಡ್ತೇನೆ, ಗೋವುಗಳನ್ನು ನನ್ನ ಜಮೀನಲ್ಲೇ ಬಿಡುವಂಥದ್ದು ಮಾಡ್ತೇನೆ. ಅದಕ್ಕೋಸ್ಕರ ಮೇವು ಬೆಳೆಯೋದಂದರೆ ಅದಕ್ಕೋಸ್ಕರ ನೀರಾವರಿ ಇದೆಲ್ಲವೂ ಅದು ಅಷ್ಟು ಸೂಕ್ತ ಅಲ್ಲ ಅಂತ ಅದನ್ನು ಬೆಳೀತಾ ಇಲ್ಲ, ನಾನು ಹುಲ್ಲನ್ನು ಬೆಳೆಯುವಂಥದ್ದು ಮಾಡ್ತಾ ಇಲ್ಲ, ಬಯಲಿನ ಸಂಗ್ರಹ ಇಟ್ಟುಕೊಳ್ತೇನೆ. ಉಳ್ದಂತೆ ಅನೇಕ ಗಿಡಗಳನ್ನು ಅದು ತಿನ್ನುವಂಥ ಗಿಡಗಳನ್ನು ಅದಕ್ಕೆ ಮೇವಿನ ರೀತಿಯಲ್ಲಿ ಹೊರಗಡೆ ಮೇಯ್ಲಿಕ್ಕೆ ಹೋದಾಗ ಅದನ್ನೇ ತಿಂತದೆ ಸಾತ್ವಿಕವಾದ್ದನ್ನು. ಉಳ್ದಂತೆ ಹುಲ್ಲು ಕೂಡ ತೋಟದಲ್ಲಿರುವ ಹುಲ್ಲು ಅದರಲ್ಲಿ ವೈವಿಧ್ಯ ಇರ್ತದೆ, ಒಂದೇ ಇದು ಏಕದಳ ದ್ವಿದಳಗಳ ಇದು ಕೂಡ ಬೇಕು ಅದಕ್ಕೆ, ಅದು ಪ್ರಮಾಣಬದ್ಧವಾಗಿ ಇರ್ತದೆ. ನಮ್ಮ ಕೃಷಿ ಇದಿದ್ದಾಗ ವೈವಿಧ್ಯ ಇರ್ತದೆ, ಅದನ್ನು ತಿನ್ನುವಂಥದ್ದು ಅದನ್ನು ಕೊಡುವಂಥದ್ದು ಇದು ಮಾಡ್ತೇನೆ. ಇದರಿಂದಾಗಿ ಹಾಲಿನ ಗುಣಮಟ್ಟ ಕೂಡ ಒಳ್ಳೆಯದಾಗುವಂತಹ ಸಾಧ್ಯತೆಗಳಿರ್ತವೆ. ಅಂದರೆ ಸಹಜವಾಗಿ ಔಷಧೀಯ ಗುಣ ಹೆಚ್ಚಿರುತ್ತದೆ, ಹೆಚ್ಚು ವೈವಿಧ್ಯಗಳನ್ನು ತಿಂದಾಗ ಏನದು ಆಹಾರ ತಿಂತದೆ ಅದರಿಂದ ಹಾಲಿನ ಉತ್ಪಾದನೆ ಆಗ್ತದೆ. ಮೊದಲು ಕೂಡ ಹೊರಗಡೆ ಮೇದು ಬರುವಂಥದ್ದೇ ಸಹಜವಾಗಿ ಪ್ರಕೃತಿಯಲ್ಲಿ ಮೇದ್ರೆ ಮಾತ್ರ ಹಾಲಿನ ಗುಣಮಟ್ಟ. ನಾವು ಈ ಥರದ ಸೈಲೇಜ್ ಇರ್ಬೋದು ಅಥವಾ ಈ ಥರದ ಹಿಂಡಿ ಇದು ಕೆಮಿಕಲ್ ಹಾಕಿರುವಂಥದ್ದು ಈ ಥರದ್ದು ಹಾಕಿದರೆ ಅದರ ಗುಣಮಟ್ಟ ಹಾಲಿನಲ್ಲೂ ಅದರ ಇದು ಬರುವಂಥದ್ದು ಬಂದೇ ಬರ್ತದೆ. ಅಂದರೆ ನೀವೀಗ ಹಿಂಡಿ ಹಾಕುವಂಥ ಕ್ರಮ ಏನು ಇಲ್ವಾ, ಯಾವ ರೀತಿ ಹಿಂಡಿ? ನಾನು ಬೇರೆ ಬೇರೆ ಭೂಸಗಳು ಗೋಧಿ ರಾಗಿ ಜೋಳ ತೌಡು ಈ ಥರದ ಐದಾರು ಬಗೆ ಕಡಲೆ ಸಿಪ್ಪೆ ಇದನ್ನು ಮಿಶ್ರಣ ಮಾಡಿ ಕೊಡುವಂಥದ್ದು, ಜೊತೆಗೆ ಕಡ್ಡಿ ಹಿಂಡಿಯನ್ನು ಒಂದು ಸಣ್ಣ ಪ್ರಮಾಣದಲ್ಲಿ, ಹಿಂಡಿ ಬಾರಿ ಸಣ್ಣ ಪ್ರಮಾಣ ಅಷ್ಟು ಸಾಕಾಗುತ್ತೆ ಇದರಲ್ಲಿ. ಮತ್ತೆ ಇದು ಎಳ್ಳಿಂಡಿ ಮತ್ತು ತೆಂಗಿನ ಹಿಂಡಿ ಈ ಇಷ್ಟನ್ನು 8-9 ಬಗೆಯ ಇದನ್ನು ಮಿಶ್ರಣ ಮಾಡಿ ಬೆಳಿಗ್ಗೆ ಸಂಜೆ ಸ್ವಲ್ಪ ಪ್ರಮಾಣಕ್ಕೆ ಕೊಡುವಂಥದ್ದು. ಉಳ್ದಂತೆ ಬೈಹುಲ್ಲು ಹುಲ್ಲು ಈ ಥರದ ಇದೆ. ಈಗ ದೇಸಿ ಗೋವುಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಅಂತ ಹೇಳ್ತಾರೆ, ಈಗ ರೋಗಗಳಿಗೆ ನಿಮ್ಮ ಜಾನುವಾರುಗಳು ತುತ್ತಾಗುವ ಸಾಧ್ಯತೆಗಳಿರ್ತೀಯ, ಯಾವ ರೀತಿ ನಿರ್ವಹಣೆ ಮಾಡ್ತೀವಿ? ಇದರಲ್ಲಿ ಹೊರಗೆ ಮೇಯ್ಲಿಕ್ಕೆ ಬಿಟ್ಟಾಗ ಒಂದು ಆರೋಗ್ಯದ ಸಮಸ್ಯೆ ತುಂಬಾ ಕಡಿಮೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಗಂಟು ರೋಗ, ಚರ್ಮ ಗಂಟು ರೋಗ ಇದೊಂದು ದೊಡ್ಡ ಪ್ರಮಾಣದಲ್ಲಿ ದೇಶಿ ಗೋವುಗಳಲ್ಲೂ ಕಾಣಿಸ್ತಾ ಇದೆ. ಅಂತ ಸಂದರ್ಭದಲ್ಲೂ ಕೂಡ ನಮ್ಮ ಒಬ್ರು ನಾಟಿ ವೈದ್ಯರಿದ್ದಾರೆ ನಂಜನಗೂಡು ಈಶ್ವರ್ ಅಂತ, ಅವ್ರ ಹತ್ರ ಕೇಳಿಕೊಂಡು ಈ ಕಾಸರ್ಕದ ಎಲೆಯ ಹುಡಿ ಮತ್ತೆ ಸುಣ್ಣ ಇದನ್ನು ಕೊಟ್ಟದ್ರಿಂದಲೇ ಗಂಟು ರೋಗ ನಿವಾರಣೆ ಆಗ್ತದೆ, ನೀರಲ್ಲಿ ಮಿಶ್ರಣ ಮಾಡಿ ಕೊಡುವಂಥದ್ದು. ಈ ರೀತಿಯ ಒಂದು ನನ್ನ ಗೋವು ಹೊರಗೆ ಬಿಟ್ಟಿದ್ದದ್ದು ಏನು ಕೇಬಲ್ ಸುತ್ತಾಕೊಂಡು ಅದರ ಗಂಟಿಂದ ಕೆಳಗೆ ಕಾಲೆಲ್ಲ ಮೂಳೆ ಇದಾಯಿತು. ಆ ಸಂದರ್ಭದಲ್ಲೂ ಒಬ್ರು ನಾಟಿ ವೈದ್ಯರನ್ನು ಹುಡುಕಿ ಕರ್ಕೊಂಡು ಬಂದೆ. ಕರ್ಕೊಂಡು ಬಂದಾಗ ತಡ ಆಗಿತ್ತು, ನನಗೆ ಮೊದಲೇ ಕರ್ಕೊಂಡು ಬಂದಿದ್ದೆ ಪೂರ್ತಿ ಉಳಿಸ್ತಿದ್ದೆ ಅಂತ ಹೇಳಿದರು. ಡಾಕ್ಟರ್ ಆದರೆ ಗ್ಯಾಂಗ್ರಿನ್ ಕಟ್ ಮಾಡಬೇಕು ಅಂತ ಹೇಳುವಂಥದ್ದು. ಅವ್ರು ಮತ್ತೆ ಆ ಮೇಲಿನ ಭಾಗ ಏನಾಗದ ರೀತಿ ಲೇಪ ಎಲ್ಲ ಕೊಟ್ಟರು. ಇತ್ತೀಚಿನವರೆಗೂ ಒಂದು 4 ತಿಂಗಳ ಹಿಂದಿನವರೆಗೂ ಅದು ಇತ್ತು. 3 ಕಾಲಲ್ಲೇ 2 ಕರುಗಳನ್ನು ಹಾಕಿತ್ತು, ಆಮೇಲೆ ಕರು ಹಾಕಲಿಲ್ಲ. 18-20 ವರ್ಷ ಬದುಕಿತ್ತದು, ಮತ್ತೇನು ಆರೋಗ್ಯದ ಸಮಸ್ಯೆ ಅದಕ್ಕೆ ಬರಲಿಲ್ಲ. ಈ ರೀತಿ ಸಹಜವಾಗಿ ಹೊರಗೆ ಮೇಯ್ಲಿಕ್ಕೆ ಬಿಟ್ಟಾಗ, ಹೊರಗೊಂದಷ್ಟು ಜಾಗದಲ್ಲಿ ಅಡ್ಡಾಡ್ಲಿಕ್ಕೆ ಬಿಟ್ಟಾಗ ಅದರ ಆರೋಗ್ಯದ ಇದು ತುಂಬಾ ಸುಧಾರಣೆ ಆಗ್ತದೆ. ನಾನು ಉಡುಪಿಯ ನೀಲಾವರ ಗೋಶಾಲೆಗೆ ಹೋದಾಗ ಅಲ್ಲಿ ಹೇಳ್ತಾ ಇದ್ರು, ಮೊದಲಲ್ಲಿ 32 ಎಕರೆಯಲ್ಲಿ ಮೇಯ್ಲಿಕ್ಕೆ ಬಿಡ್ತಾ ಇದ್ರು, ಲಾರಿಯಲ್ಲಿ ಬಂದು ಇದಾಗಿರುವ ಅಸ್ವಸ್ಥ ಗೋವುಗಳು ಕೂಡ ಓಡಾಡ್ಲಿಕ್ಕೆ ಬಿಟ್ಟ ಮೇಲೆ ಅದರ ಆರೋಗ್ಯ ವೈದ್ಯರಿಲ್ಲದೇನೆ ಸುಧಾರಿಸ್ತಾ ಇತ್ತು. ನೀವು ಲಸಿಕೆಗಳೇನಾದರೂ ನೀಡುವಂತ ಕ್ರಮ ಇದೆಯಾ? ಯಾವುದೇ ಲಸಿಕೆ ಕೊಡೋದಿಲ್ಲ, ಅಂದರೆ ಈ ಇಲಾಖೆಯಿಂದ ಬಂದರೂ ಕೂಡ ನನಗೆ ಅಗತ್ಯ ಇಲ್ಲ ಅಂತ ಹೇಳುವಂಥ ಇದನ್ನೇ ತಿಳಿಸುವಂಥದ್ದು ಮಾಡ್ತೇವೆ. ಈಗ ಹಾಲೆಲ್ಲ ಕರೀಲಿಕ್ಕೆ ಯಂತ್ರಗಳ ಬಳಕೆ ಏನಾದರೂ ಮಾಡುವಂಥದ್ದು ಇದೆಯಾ? ದೇಶೀದನದ ಮೊಲೆಯೂ ಸಣ್ಣದು, ಯಂತ್ರ ಕರೆಯುವಷ್ಟು ಪ್ರಮಾಣದ ನಮ್ಮ ಮನೆಯ ಬಳಕೆಗೆ ಬೇಕಾದಷ್ಟು. ಇವತ್ತು ಅಭಿವೃದ್ಧಿಪಡಿಸಿದ್ದಾರೆ, 3 ಲೀಟರ್ವರೆಗೆ ಕೊಡುವ ಮಲ್ನಾಡ್ ಗಿಡ್ಡನ್ನು ಅಭಿವೃದ್ಧಿಪಡಿಸಿದ್ದಾರೆ, ಒಳ್ಳೆ ನಂದಿಗಳನ್ನು ಆಯ್ಕೆ ಮಾಡುವ ಅಂಥವರ ಸಂಖ್ಯೆಯೂ ಜಾಸ್ತಿ ಆಗಿದೆ. ಹಾಗಾಗಿ ಯಂತ್ರ ಬಳಸುವುದಿಲ್ಲ. ಮತ್ತು ದೇಶಿ ಗೋವಿನಲ್ಲಿ 2 ಮೊಲೆಗಳನ್ನು ಕರುವಿಗೆ ಕೊಡಲೇಬೇಕು, ಅದು ಕರುವಿಗೆ ಅಂತಲೇ ಇರುದು ಹಾಲು. 2 ಮೊಲೆ ಮಾತ್ರ ನಾವು ಕರೆಯುವಂಥದ್ದು ಮಾಡಬೇಕು, ಮತ್ತು ಅದು ಪಕ್ಕಾ ಇರ್ತದೆ. ಎಷ್ಟು ಸಮಯ ನಾವು ತಗೊಳ್ಬೇಕು ಅಂತ ಹೇಳೋದನ್ನು ಅದು ನಿಶ್ಚಯ ಮಾಡ್ತೇವೆ, ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಈಗ ವ್ಯಾಪಾರದ ದೃಷ್ಟಿಯಿಂದ ಮಾಡುವುದಾದರೆ ಅದರ ಬಳಕೆಗೆಲ್ಲ ಸಾಮಾನ್ಯವಾಗಿರ್ತದೆ. ಅಂದರೆ ನೀವೀಗ ನಿಮ್ಮ ಗೋ ಅಭಿವೃದ್ಧಿಯನ್ನು ಮಾಡುವಂಥದ್ದು ಕೃಷಿಗೋಸ್ಕರ ಆಗಿದೆ, ಆದ ಕಾರಣ ನೀವು ಅದನ್ನ ಬಗ್ಗೆ ಹೆಚ್ಚು ಯೋಚನೆ ಮಾಡಲಿಲ್ಲ ಅಂತ ಅಂದ್ಕೊಳ್ತೀನಿ. ಈಗ ಹಾಲಿನ ಗುಣಮಟ್ಟವನ್ನು ಯಾವ ರೀತಿ ಕಾಪಾಡಿಕೊಳ್ಳುವಂಥದ್ದು? ಕೃಷಿ ಅಂತ ಹೇಳೋದು ಆರ್ಥಿಕತೆ, ನಮ್ಮ ಭೂಮಿಯಲ್ಲಿ ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ, ನಂತರ ಭೂಮಿಯಲ್ಲಿ ಗೊಬ್ಬರ ಹೊರಗಿನ ತರಬೇಕಾದ 1,00,000 ರೂಪಾಯಿ ಗೊಬ್ಬರ ಬೇಕಾಗೋದಿಲ್ಲ. ಹಾಲು ಮಾತ್ರ ಆರ್ಥಿಕತೆ ಅಂತ ಹೇಳುವ ಇದಿದೆ ಅಲ್ಲ, ಅದು ಶುದ್ಧ ತಪ್ಪು. ಅದು ನಾವು ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಮಣ್ಣಿಗೆ ಜಾಸ್ತಿ ಬಂದಾಗ ಅದು ಅದರ ಸಾಮರ್ಥ್ಯ ಅಂತಲೇ ಆಗುತ್ತೆ. ಎರಡನೇದು ಹಾಲಿನ ಗುಣಮಟ್ಟ ಅಂತ ಕೇಳಿದರೆ, ಹಾಲಿನ ಗುಣಮಟ್ಟ ಯಾವತ್ತು ವೈವಿಧ್ಯತೆಗಳನ್ನು ತಿಂದಾಗಲೇ, ವನಸ್ಪತಿಗಳನ್ನು ಗೋವು ತಿಂದಾಗಲೇ ಅದು ಬರುವಂಥದ್ದು. ಹಾಗಾಗಿ ನಾವು ಎಷ್ಟು ವೈವಿಧ್ಯತೆ ಕೊಡ್ತೇವೆ, ಹೊರಗೆ ಮೇಲಿಕ್ಕೆ ಬಿಡ್ತೇವೆ, ಅದರ ಮೇಲೆ ಬಿಸಿಲಿನ ಸೂರ್ಯನ ಬಿಸಿಲು ಅದರ ಸೂರ್ಯಕೇತು ನಾಡಿಗೆ ಬೀಳುವಂಥದ್ದು, ಇದೆಲ್ಲವೂ ಆದಾಗ ಮಾತ್ರ ಗುಣಮಟ್ಟ ಸಿಗುವಂಥದ್ದು ಎಲ್ಲದರಲ್ಲೂ, ಹಾಲಿನದ್ದಿರ್ಬೋದು, ಸಗಣಿ, ಮುದ್ದು. ಅದನ್ನು ನಾವು ಆ ವಾತಾವರಣ ನಿರ್ಮಾಣ ಮಾಡಿದರೆ, ಸ್ಟಾಲ್ ಫೀಡಿಂಗ್ ಮಾಡಿದರೆ ನಾವು ಗುಣಮಟ್ಟವನ್ನು ನಿಶ್ಚಯ ಇದು ಮಾಡಲಿಕ್ಕೆ ಆಗೋದಿಲ್ಲ. ಈಗ ಗೋ ಉತ್ಪನ್ನಗಳ ತಯಾರಿ ಬಗ್ಗೆ ಏನಾದರೂ ನೀವು ಗಮನ ಹರಿಸಿದ್ರ, ಅಥವಾ ಉಪ ಉತ್ಪನ್ನಗಳು ಯಾವ ರೀತಿ ನೀವು ಮಾಡ್ತಾ ಇದ್ದೀರಾ? 20 ವರ್ಷದ ಹಿಂದೆ ಕೃಷಿಗೆ ಬಂದಾಗ 1 ಲಕ್ಷ ರೂಪಾಯಿಯ ಗೊಬ್ಬರ ಹೊರಗಿಂದ ತರ್ತಾ ಇದ್ವಿ. ರಾಸಾಯನಿಕ ಹಾಕ್ತಿರ್ಲಿಲ್ಲ, ಆದ್ರೂ ಕುರಿಹಿಕೆ ಈ ತರದ್ದು ತರ್ತಾ ಇತ್ತು. ದೇಶಿ ಗೋವು ಸಾಕ್ಲಿಕ್ಕೆ ಶುರು ಮಾಡಿದ್ಮೇಲೆ ಅದರ ಸ್ಲರಿ, ಗೋಬರ್ ಗ್ಯಾಸಿನಿಂದ ಬರುವ ಸ್ಲರಿ, ನಂತರ ಸಗಣಿ, ಇದನ್ನೇ ಗಿಡಗಳಿಗೆ ಹಾಕಿ, ಅಂದ್ರೆ ಹೊರಗಿಂದ 1 ಪೈಸೆಯ ಗೊಬ್ಬರ ತರ್ತಾ ಇರಲಿಲ್ಲ. ಅದರ ಹಿಂಡಿ ಈ ತರದ ಹುಲ್ಲು ಈ ತರದ ಖರ್ಚುಗಳಿಗೆ ಅಷ್ಟೇ 1 ಲಕ್ಷ ಬೇಕಾಗ್ತಿತ್ತು. ಆದ್ರೆ ಹಾಲು ಉಚಿತವಾಗಿ ಸಿಗ್ತಾ ಇತ್ತು. ಹಾಗಾಗಿ ಗೊಬ್ಬರದ ದೃಷ್ಟಿಯಿಂದ ಸ್ವಾವಲಂಬಿ ಆದ್ದು ಮೊದಲಿನ ಸಗಣಿ ಮೂತ್ರವನ್ನು ನನ್ನ ಕೃಷಿ ಭೂಮಿಗೆ ಬಳಸ್ತೇನೆ ಅಂತ ಹೇಳುವಂಥದ್ದು ಭಾರಿ ಪ್ರಾಥಮಿಕ ಕೃಷಿಕನಿಗೆ. ಆಮೇಲೆ ಉಳಿದ್ರೆ ಉತ್ಪನ್ನಗಳನ್ನು ತಯಾರಿ ಮಾಡುವಂಥದ್ದು. ಆ ಥರ ಉತ್ಪನ್ನಗಳನ್ನು ಈಗ 2 ಮಾಡ್ತಾ ಇದ್ದೇನೆ. 1 ಗೋಮೂತ್ರ, ಗೋಮೂತ್ರದಿಂದ ಗೋತೀರ್ಥ ಅಂತ ಮಾಡ್ತಾ ಇದ್ದೇನೆ. ಅದನ್ನು ಕುದಿಸಿ 1-24 ರೀತಿಯ ಬಳಕೆಗಳಿಗೆ, ಚರ್ಮದ ಸಮಸ್ಯೆಗಳ ನಿವಾರಣೆಗೆ, ಡ್ಯಾಂಡ್ರಫ್ ನಿವಾರಣೆಗೆ, ಸ್ವಚ್ಛತೆ ಮಾಡುವಂಥದ್ದಕ್ಕೆ, ಈ ನೊಣ ಸೊಳ್ಳೆಯ ಮೊಟ್ಟೆಗಳನ್ನು ಸಾಯಿಸಲಿಕ್ಕೆ ಫಿನಾಯಿಲ್ ರೀತಿ, ಡೆಟಾಲ್ ರೀತಿ, ಆಫ್ಟರ್ ಶೇವ್ ಈ ತರ ಬಳಕೆ, ಅದಲ್ಲದೆ ಗಿಡಗಳಿಗೆ ಸಿಂಪಡಣೆ ಮಾಡಲಿಕ್ಕೆ, ರೋಗ ಬಾಧೆ ಕೀಟಬಾಧೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ, ಬಾಯಿ ಮುಕ್ಕಳಿಸ್ಲಿಕ್ಕೆ, ಈ ತರ ಎಷ್ಟು ಒಂದು ಮನೆಯಲ್ಲಿ ಇರಲೇಬೇಕಾದ ಒಂದು ಉತ್ಪನ್ನದ ರೀತಿ ಆ ಥರ ತಯಾರಿ ಮಾಡಿದ್ದೇನೆ. ಅದನ್ನು ಮಾರುಕಟ್ಟೆ ಮಾಡ್ತಾ ಇದ್ದೇನೆ. ಹಾಲಿಗಿಂತ ಹೆಚ್ಚು ಬೆಲೆ. ನನ್ನ ಗೋಮೂತ್ರ 1 ಲೀಟ್ರನ್ನು 150 ರೂಪಾಯಿಗೆ ಮಾರಾಟ ಮಾಡ್ತೇನೆ. ನನ್ನ ಮನೆಯದು ಸಾಕಾಗಲಿಲ್ಲ ಅಂದರೆ ಇನ್ನು ಈ ಥರ ಯಾರು ಹೊರಗೆ ಬಿಟ್ಟು ಸಾಕ್ತಾರೆ ಅಂತ ಅಲ್ಲಿಂದ 25 ರೂಪಾಯಿ ಲೀಟ್ರಿಗೆ ಖರೀದಿ ಮಾಡಿ ಅದನ್ನು ತಯಾರಿ ಮಾಡುವಂಥದ್ದು ಮಾಡ್ತಾ ಇದ್ದೇನೆ. ಒಂದು ಮಾರುಕಟ್ಟೆ ಮಾಡ್ತಾ ಇರೋದು ಅದೊಂದು. ಇನ್ನೊಂದು ದ್ರವರೂಪಿ ಗೊಬ್ಬರ. ಗೋವು ಸಹಜವಾಗಿ ಮರಣ ಹೊಂದಿದಾಗ ದೇಶಿ ಗೋವು ಅದರ ಸಮ ಪ್ರಮಾಣ ಸಗಣಿ, ಗೋಮೂತ್ರ, ಮಜ್ಜಿಗೆಯನ್ನು ಹಾಕಿ ಬೆಲ್ಲ 1/10 ಭಾಗ, ಪಪ್ಪಾಯಿ 1/10 ಭಾಗ. ಪಪ್ಪಾಯಿ ಇಲ್ಲ ಅಂದರೆ ಯೂನಿಎನ್ಝೈಮ್ ಅಂತ ಹೇಳುವಂಥ ಒಂದು ಮಾತ್ರೆ 500 mg, ಅದನ್ನು 10 kg ಶರೀರ ತೂಕಕ್ಕೆ 1 ರಂತೆ ಹಾಕಿ ಅದನ್ನು 4 ತಿಂಗಳು ಇದು ಪೂರ್ತಿ ಮುಚ್ಚಿ ಅದು ದ್ರವರೂಪಕ್ಕೆ ಬರ್ತದೆ. ಅದನ್ನು ಕೃಷಿ ಬಳಕೆಗೆ ನಾನು ಪ್ರಾರಂಭ ಮಾಡಿದೆ. ಆ ಸಮಯದಲ್ಲೇ ಬೋರ್ಡೋ ಕೊಡುವುದನ್ನು ನಿಲ್ಲಿಸಿದೆ. ಕೊಳೆ ರೋಗ ಕಾರಣಕ್ಕೆ ಸಾಯುವ ಗಿಡಗಳು, ಹಳದಿಯಾದ ಗಿಡವು ಹಸಿರಾಗ್ಲಿಕ್ಕೆ ಶುರು ಆಯಿತು. ಇನ್ನೊಂದು ಮಣ್ಣಿನಲ್ಲಿ ವೈವಿಧ್ಯತೆ, ಅಂದರೆ ಮಣ್ಣಿನ ಪರೀಕ್ಷೆ ಅಂತ ಹೇಳೋದು ಅಗತ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಯಾವಾಗ ಮಣ್ಣಿನಲ್ಲಿ ನಿಮಗೆ ವೈವಿಧ್ಯತೆ ಜಾಸ್ತಿ ಆಯಿತು, ಹಕ್ಕಿ ತಂದು ಹಾಕಿದ ಬೀಜವು ಅದರಲ್ಲಿ ಹುಡ್ತದೆ ಅಂದರೆ ಮಣ್ಣು ಅಲ್ಲಿ ಸಾಯಿಲ್ ಕಾರ್ಬನ್ ಹೆಚ್ಚಾಗಿದೆ, ಮಣ್ಣಿನ ಸತ್ವ ಜಾಸ್ತಿ ಆಗಿದೆ ಅಂತ ಅರ್ಥ. ವೈವಿಧ್ಯತೆ ಜಾಸ್ತಿ ಆಯಿತು. 1 ಚದರ ಅಡಿ ನಾವು ನೋಡಿದರೆ ಒಂದೆಲಗ ಇರ್ಬೋದು, ನೆಲನೆಲ್ಲಿ ಇರ್ಬೋದು, ಈ ಥರದ ವೈವಿಧ್ಯಗಳು, ಹುಲ್ಲು ಬೇರೆ ಬೇರೆ ಮಣ್ಣಿನಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಶುರುವಾಯಿತು. ಈ ಥರ ಒಂದು ಗುಣಮಟ್ಟದ ಮಣ್ಣು ಪಡ್ಕೊಳ್ಳುವಂಥದ್ದು ಕೃಷಿ. ಆಮೇಲಿಂದು ಮಣ್ಣು ಚೆನ್ನಾಗಾದರೆ ನೀರಿನ ಪ್ರಮಾಣನೂ ಕಮ್ಮಿ ಸಾಕಾಗ್ತದೆ. ಈ ಥರ ನನಗೆ ಅಂತ ಪ್ರಾರಂಭ ಮಾಡಿದೆ. ಈಗ ತುಂಬ ಜನ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಅದನ್ನು ಮಾರುಕಟ್ಟೆ ಮಾಡ್ತಾ ಇದ್ದೇನೆ. ಗೋನಂದಾಜಲ ಮತ್ತು ಗೋತೀರ್ಥ. ಗೋನಂದಾಜಲ ಅಂದರೆ ನೀವು ಅದನ್ನು ಯಾವ ರೀತಿ ಕಾಪಿಡುವಂಥದ್ದು, ಅಂದರೆ ಈಗ ಯಾರಿಗಾದರೂ ಬೇಕಾದರೆ, ಅಂದರೆ ನೀವು ಅದನ್ನು ಹೇಗೆ ಇಟ್ಕೊಳ್ಳುವಂಥದ್ದು? ಅದನ್ನು ಬ್ಯಾರಲಲ್ಲೇ ಹಾಕಿ, 1000 ಲೀಟ್ರನ ಡ್ರಮ್ಮು ಮತ್ತು 200 ಲೀಟ್ರನ ಬ್ಯಾರಲಲ್ಲೇ ಹಾಕಿ, ನಂತರ 20, 10, 5 ಲೀಟ್ರು 1 ಲೀಟ್ರನ ಕ್ಯಾನ್ಗಳಿಗೆ ತುಂಬಿಸಿ ಅದನ್ನು ತೆಗೆದಿಡುವಂಥದ್ದು ಮಾಡ್ತೇನೆ. ಯಾರು ಬೇಕು ಅಂತ ಕೇಳ್ತಾರೆ ಆಗ ಅವರಿಗೆ ಕಳಿಸಿ ಕೊಡುವಂಥದ್ದು. ಅದಕ್ಕೆ ಯಾವುದೇ ಎಕ್ಸ್ಪೈರಿ ಡೇಟ್ ಇಲ್ಲ, ಯಾವತ್ತೂ ಬಳಸ್ಬೋದು. ಅದು ಎಷ್ಟು ಹಳತಾದರೂ ಅದನ್ನು ಬಳಸ್ಬೋದು. ಅದು ಸೂಕ್ಷ್ಮ ಜೀವಿಗಳಿಗೆ ಆಹಾರ, ಜೀವಿಗಳು ಇಲ್ಲ, ಜೀವಿಗಳು ಸಣ್ಣ ಪ್ರಮಾಣದಲ್ಲಿ ಇರ್ಬೋದು, ಆದರೆ ಅದು ಅದಕ್ಕೆ ಆಹಾರ ಆಗಿರೋದ್ರಿಂದ ಸೂಕ್ಷ್ಮ ಜೀವಿಗಳು ಸಂಖ್ಯೆ ಜಾಸ್ತಿ ಆಗ್ತದೆ. ಈಗ ಒಂದು ದನ ಮರಣ ಹೊಂದಿದ್ರೆ ಅದರಿಂದ ನೀವು ಎಷ್ಟು ಈ ಗೋನಂದ ಜಲ ಎಷ್ಟು ಪ್ರಮಾಣದಲ್ಲಿ ನಿಮಗೆ ತೆಗಿಲಿಕ್ಕಾಗ್ತದೆ? ಒಂದು ಸಣ್ಣ ಕರು ಮರಣ ಹೊಂದಿದಾಗ ಪ್ರಾರಂಭ ಮಾಡಿದೆ, ಆಗ 150 ಲೀಟ್ರನಷ್ಟು, ಅಂದರೆ ನಮಗೆ 4 ಪಟ್ಟು ಇದೇ ಆಗ್ತದೆ. ಅದರ ಶರೀರ, ಸಗಣಿ, ಮೂತ್ರ, ಮಜ್ಜಿಗೆ ಅಂದಾಗ 250 kg ಇದ್ರೆ 1000 ಲೀಟ್ರ್ ವರೆಗೆ, ಇನ್ನು 300 kg ಇದೆ ಅಂದ್ರೆ 1.5 ಸಾವಿರ ಲೀಟ್ರ್. ಈಗ ಗೋನಂದ ಜಲದ ಜೊತೆಗೆ ಅದಕ್ಕೆ ಕರು ಹಾಕಿದಾಗ ಬರುವಂತಹ ಹಾಸು, ಅದರ ನೀರು, ಇದನ್ನು ಸಂಗ್ರಹ ಮಾಡಿ ಕರು ಹಾಕಿದಾಗ ಶುದ್ಧ ಆಗೋವರೆಗಿನ ಪ್ರೋಟೀನ್ಯುಕ್ತ ಹಾಲಿದೆ, ಅದನ್ನು 1 ಡ್ರಮ್ ಅಲ್ಲಿ ಪ್ರತ್ಯೇಕ ಸಂಗ್ರಹ ಮಾಡಿ ಅದನ್ನು 25% ಇದಕ್ಕೆ ಮಿಶ್ರಣ ಮಾಡುದು. ಜೊತೆಗೆ ಅಗ್ನಿಹೋತ್ರ ದಿನ ಮನೆಯಲ್ಲಿ ಮಾಡಿದೆ, ಅದರ ಭಸ್ಮ ಏನಿದೆ ಅದನ್ನು 100 ಲೀಟ್ರಿಗೆ 100 ಗ್ರಾಂ ರೀತಿ ಆ ಥರ ಅದನ್ನು ಹಾಕಿ ದಿವ್ಯಗೋನಂದ ಜಲ ಅಂತ ತಯಾರು ಮಾಡ್ತಾ ಇದ್ದೇನೆ. ಪರಿಣಾಮ ಸ್ವಲ್ಪ ಹೆಚ್ಚು ಇದೆ ಅಂತ ಅದರ ಇದು ಕಾಣಿಸ್ತಾ ಇದೆ. ಇದನ್ನು ಮಾಡುವ ವಿಧಾನ ಯಾವ ರೀತಿ, ಅದರ ಪ್ರಾರಂಭದ ಹಂತಗಳು? ಪ್ರಾರಂಭದಲ್ಲಿ ಅದೇ 200 ಲೀಟ್ರ್ ಬ್ಯಾರಲಲ್ಲಿ ಕರು ಒಂದು ಮರಣ ಹೊಂದಿದಾಗ ಪ್ರಾರಂಭ ಮಾಡಿದೆ. ಆಮೇಲೆ ನಮ್ಮ ಹಳೆಯ ಒಂದು ಗೋಬರ್ ಗ್ಯಾಸ್ ಅಂದರೆ ಡ್ರಮ್ ಬಾವಿಯ ರೀತಿ ಎರಡು ಕಂಪಾರ್ಟ್ಮೆಂಟ್ ಇರುವಂಥ ಬಾವಿ ಇತ್ತು, ಅದು ಡ್ರಮ್ ಕೆಟ್ಟಿತ್ತು ಅದನ್ನು ತೆಗೆದಿತ್ತು, ಅದರಲ್ಲಿ ಎರಡು ಕಡೆ ಎರಡು ಗೋವುಗಳನ್ನು ಹಾಕಿ ಮಾಡಿದೆ. ಅದನ್ನು ಎತ್ತುವಂಥದ್ದು ದೊಡ್ಡ ಒಂದು ಸವಾಲ್ನ ಇದು. ಹಾಗಾಗಿ ಆಗ ದೊಡ್ಡ ಗೀರದನ ಎಲ್ಲ ಇತ್ತು, ದೊಡ್ಡದು ಬೇಕಾಗಿತ್ತು. ಆದರೆ ಈಗ ಪೂರ್ತಿ ತೆರೆದ ಬಾಯಿ ಇರುವಂತ 1000 ಲೀಟ್ರನ್ನ ಇದು ಮಲ್ನಾಡು ಗಿಡ್ಡಕ್ಕೆ 1000 ಲೀಟ್ರನ್ನ ಡ್ರಮ್ಮು ಸಾಕಾಗ್ತದೆ. ಅದನ್ನು ಅಡ್ಡ ಹಾಕಿ ಅದರಲ್ಲಿ ಮರಣ ಹೊಂದಿದ ಗೋವನ್ನು ಮಲಗಿಸಿ ನೇರ ಮಾಡಿ ಸಮ ಪ್ರಮಾಣ ಸೆಗಣಿ ಮೂತ್ರ ಮಜ್ಜಿಗೆ ಇದನ್ನು ಹಾಕಿ ಪೂರ್ತಿ ಬೆಲ್ಲ ಪಪ್ಪಾಯಿ ಇದನ್ನು ಹಾಕಿ ಪೂರ್ತಿ ಮುಚ್ಚಿ ಮುಚ್ಚಳವನ್ನು ಮುಚ್ಚಿ ಮೇಲಿಂದ ಈ ಥರ ಸಿಲ್ಪಾಲಿನ್ ಅಥವಾ ಜಿನೆಗರ್ ಶೀಟ್ ಹಾಕಿ ಪೂರ್ತಿ ಕಟ್ಟಿಬಿಟ್ರೆ ಅದು ಯಾವುದೇ ವಾಸನೆಯೂ ಬರೋದಿಲ್ಲ. ನಮ್ಮ ಹಟ್ಟಿಯ ಪಕ್ಕದಲ್ಲೇ ಅದನ್ನು ಇದು ಮಾಡ್ತೇವೆ. ಜೀವಾಮೃತದಷ್ಟು ವಾಸನೆ ಇಲ್ಲ ಅದು ತಯಾರಾದ ಮೇಲೆ, ಅಷ್ಟು ಇದರಲ್ಲಿ ಅದು ದ್ರವ ರೂಪಕ್ಕೆ ಬರ್ತದೆ. ಎಷ್ಟು ಸಮಯ ತಗೊಳ್ತದೆ? 4 ತಿಂಗಳು ಬೇಕು ಅದು ದ್ರವ ರೂಪಕ್ಕೆ ಬರಲಿಕ್ಕೆ. 4 ತಿಂಗಳು ಪೂರ್ತಿ ಮುಚ್ಚಿ ನಂತರ ತೆಗೆಯುವಂಥದ್ದು ಮಾಡಿದೆ. ನೀವು ಒಮ್ಮೆ ಮುಚ್ಚಿದ್ರೆ ಮತ್ತೆ ಅದು 4 ತಿಂಗಳು ಕಳೆದು ತೆರೆಯುವಂಥದ್ದು? ಹೌದು, 4 ತಿಂಗಳು ಪೂರ್ತಿ ಆದ್ಮೇಲೆ ತೆರೆಯುವಂಥದ್ದು. ಆಮೇಲೆ ಅದಕ್ಕೆ ನೀರಿನ ಪ್ರಮಾಣ ಸೇರಿಸಿ ಹಾಕುವಂಥದ್ದು ಗಿಡಗಳಿಗೆ? ಅದು 1 ಎಕರೆಗೆ 5 ಲೀಟ್ರು ಅಂತ ಅದರ ಪ್ರಮಾಣ. ವರ್ಷದಲ್ಲಿ 3 ಸಾರಿ ಹಾಕಬೇಕು ಅಂತ ಹೇಳುವಂಥದ್ದು. ಹಾಗೆ ಎರಡು ರೀತಿಯೆಲ್ಲ ಹಾಕ್ಬೋದು. ಬುಡದಲ್ಲಿ ತೇವಾಂಶ ಇದೆ, ನೇರ ಬಿಸಿಲು ಬೀಳೋದಿಲ್ಲ ಅಂತ ಭೂಮಿ ಆದರೆ ನೇರ ಒಂದೊಂದು ಬುಡಕ್ಕೆ, ಈಗ ಒಂದು ಅಡಿಕೆ ಅಂತಂದರೆ 500 ಗಿಡ ಅಂತ ಇಟ್ಕೊಂಡ್ರೆ ಎಕರೆಗೆ ಒಂದೊಂದು ಬುಡಕ್ಕೆ 10-10 ml ಹಾಗೆ ಹಾಕ್ಬೋದು. ಆ ಥರ ನೆರಳಿರುವಂಥ ಜಾಗಕ್ಕೆ ಜೀವಿಗಳು ಬಂದು ತಿಂದು ಹೋಗ್ತವೆ ಅಂದರೆ ಅದು ಉಳ್ದ ಗೊಬ್ಬರದ ರೀತಿ ಅಲ್ಲದೇ ಇರುವ ಕಾರಣ. ಇಲ್ಲ ಅಂದರೆ ಒಂದು 100 ಲೀಟ್ರ್ ಬ್ಯಾರಲಿಗೆ 2 ಲೀಟ್ರ್ ಹಾಕಿದರೆ ಒಂದೊಂದು ಬುಡಕ್ಕೆ 1/4 ಲೀಟ್ರ್ನಾಗೆ ಎರಿಬೋದು. 100 ಲೀಟ್ರಿಗೆ 1 ಲೀಟ್ರ್ ಹಾಕಿದರೆ 1/1 ಲೀಟ್ರ್ನಾಗೆ ಎರಿಬೋದು. ಈಗ ನಿಮ್ಮ ಗೋ ಸಾಕಣೆಯಲ್ಲಿ ನೀವು ಸವಾಲುಗಳನ್ನು ಎದುರಿಸುವಂತಹ ಪರಿಸ್ಥಿತಿಗಳು ಬಂದಿದೆಯಾ, ಯಾವ ರೀತಿಯದು? ಅಂದ್ರೆ ಗೋವು ಅಂದ್ರೆ ನಿಜವಾಗಿ ಉಳಿದ ಜೀವಿಗಳ ರೀತಿಯೇ ಮುಕ್ತವಾಗಿ ಓಡಾಡಿ ಎಲ್ಲಾ ಭೂಮಿಯನ್ನು ಫಲವತ್ತು ಮಾಡೋದು. ವಿಜ್ಞಾನಿಗಳು ಹೇಳೋ ಪ್ರಕಾರ 1 ಕೆಜಿ ಸೆಗಣಿ ಬಿದ್ದರೆ 7-9 ಲೀಟ್ರ್ ನೀರು ಹಿಡ್ಕೊಳ್ಳುವ ರೀತಿ ಬ್ರೆಡ್ಡಿನ ರೀತಿ ಮಣ್ಣಾಗ್ತದೆ. ಆ ಥರ ಓಡಾಡಿದ್ರಿಂದ ಭೂಮಿಯ ನೀರಿನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯನೂ ಜಾಸ್ತಿ ಆಗ್ತದೆ. ಆದರೆ ಇವತ್ತು ನಮ್ಮ ಅನೇಕ ಈ ದಕ್ಷಿಣ ಕನ್ನಡದಲ್ಲಿ ಸವಾಲು ಏನಂದರೆ ಅದು ಹೊರಗಡೆ ಹೋಗ್ತದೆ. ಗೋವು ಸಹಜವಾಗಿ ಬೇಲಿ ಎಂಥ ಬೇಲಿ ಹಾಕಿದರೂ ಹೊರಗಡೆ ಹೋಗ್ತದೆ ತಕ್ಷಣ, ಅದು ಅದನ್ನು ಎದುರಿಸ್ಬೇಕಾಗ್ತದೆ. ಹಾಗಾಗಿ ನಾವು ನಮ್ಮ ಭೂಮಿಯಲ್ಲೇ ಎಷ್ಟು ಬೇಲಿ ಹಾಕ್ಕೊಂಡು ಅದು ಹೊರಗೆ ಹೋಗದ ರೀತಿಯ ಬಿಗಿಯಾದ ಬೇಲಿ ಹಾಕ್ಕೊಂಡೇ ಮಾಡಬೇಕು. ಹೊರಗೆ ಹೋದ ತಕ್ಷಣ ನಾವು ಅಪರಾಧಿಗಳು ಅಂತ ಹೇಳುವಂಥದ್ದು ಅಂದರೆ ಎಲ್ಲಾ ಕಡೆ ಓಡಾಡ್ತಾ ಇದ್ದದನ್ನು ಅದನ್ನು ಸೀಮಿತ ಜೈಲಿನ ಒಳಗೆ ಸೇರಿಸಿದ್ದೇವೆ. ಇದು ಗೋ ಸಾಕುವವರಿಗೆ ಇರುವಂತ ಒಂದು ಸವಾಲು. ಇನ್ನೊಂದು, ಪ್ರತಿ ವರ್ಷ 2 ಪಟ್ಟು ಆಗ್ತದೆ. ಗೋವು ಪ್ರತಿ ವರ್ಷ 1 ಕರು ಹಾಕ್ತದೆ. ನಮ್ಮಲ್ಲೇ ಒಂದು ನಂದಿ ಇದೆ ಅಂದ್ರೆ ಅದು ಸಹಜ ಇದು ನಡ್ಕೊಂಡು 2 ಪಟ್ಟು ಆಗ್ತದೆ. ನಮ್ಮಲ್ಲಿರುವ ಏನು ಜಾಗ ಅದಕ್ಕೆ ಕಟ್ಟುವಂತ ಜಾಗ ಇದು ಸಾಕಾಗೋದಿಲ್ಲ. ಹಾಗಾಗಿ ಅದನ್ನು ನಾವು ಬೇರೆಯವರಿಗೆ ಕೊಡಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಗೋಶಾಲೆಗಳು ಅಂದ್ರೆ ಯಾವತ್ತೂ ಪರಿಹಾರ ಅಲ್ಲ. ಅಲ್ಲಿ ಇದ್ದ ಸಂಖ್ಯೆ ಅಷ್ಟೇ ಇರ್ತದೆ. 1 ಗೋಶಾಲೆಯಲ್ಲಿ 1,000 ಇದೆ ಅಂದ್ರೆ 10 ವರ್ಷ ಹೋದ್ರೂ 1,000 ಇರ್ತದೆ. ಯಾಕಂದ್ರೆ ಅಲ್ಲಿಯ ನೋಡಿಕೊಳ್ಳೋದು ಅದು ಸಾಧ್ಯ ಇರುವಂತದ್ದಲ್ಲ. ರೈತನ ಭೂಮಿಯಲ್ಲಿ ಅದಿರಬೇಕು, ರೈತ ಪ್ರೀತಿಯಿಂದ ಸಾಕುವಾಗಬೇಕು. ಮುಕ್ತವಾಗಿ ಕಾನೂನಲ್ಲಿ ಇದೆ, 100 ಗೋವನ್ನು ತೋರಿಸಿದ್ರೆ ಗೋಮಾಳವನ್ನು ಹುಡುಕಿ ಕೊಡಬೇಕು ಅಂತ ಹೇಳುವಂತ. ಆದ್ರೆ ಎಲ್ಲೂ ಅದು ಆದ ಇದಿಲ್ಲ, ಗೋಮಾಳಗಳೇ ಇಲ್ಲ ಅಂತ ಹೇಳುವಂಥದ್ದು ಸವಾಲು, ದೊಡ್ಡ ಸವಾಲು ಇರುವಂತದ್ದು ಗೋ ಇದರಲ್ಲಿ. ಇನ್ನೊಂದು, ಶ್ರಮ ಪಡುವಂತ ಮಾನಸಿಕತೆ ಕಡಿಮೆ ಇದೆ. ಗೋವು ಅಂದ್ರೆ ಅವನು ದಿನದಲ್ಲಿ 6 ಸಲ ಅದಕ್ಕೆ ಆಹಾರ ಹಾಕ್ಬೇಕು, 12 ಸಲ ಸೆಗಣಿ ಬಾಚು ಅಂತದ್ದು ಮಾಡ್ಬೇಕು, ಎಲ್ಲಿಗೂ ಹೋಗ್ಲಿಕ್ಕೆ ಆಗುದಿಲ್ಲ, ತಿರುಗಾಡ್ಲಿಕ್ಕೆ ಆಗುದಿಲ್ಲ, ಈ ತರದ್ದು ಇರ್ತದೆ. ಅದಕ್ಕೂ ನಾವೇ ವ್ಯವಸ್ಥೆ ಮಾಡ್ಕೊಂಡ್ರೆ ಮಾಡ್ಬೋದು. ಮಲ್ನಾಡು ಗಿಡ್ಡದಂತದ್ದಕ್ಕೆ ಸ್ವಲ್ಪ ಬೈಯುಲ್ಲಾಕೆ ಒಂದಿನ ಬಾರದಿದ್ರು ಕರುವನ್ನ ಅದ್ರ ಹತ್ರನೇ, ನಮಗೆ ಕರುವನ್ನ ಕಟ್ಟಿಬಿಟ್ರೆ ಹಾಲು ಕರೆಯುವ ಒತ್ತಡ ಇರುವುದಿಲ್ಲ. ಆ ತರ ನಾವು ಹೊರಗೆ ಹೋಗ್ಲೇಬೇಕು ಅಂತ. ಅದಾಗ ನಾನೀಗ ಅಂಗಳದಲ್ಲೇ ಒಂದು ಬೇಲಿ ಹಾಕಿ ಪ್ರತಿದಿನ ಬೆಳಿಗ್ಗೆ ಹಾಲು ಕರೆಯುವ ಕರೆದಾದ್ಮೇಲೆ 1-2 ಗಂಟೆ, ಸಂಜೆ ಹಾಲು ಕರೆದ ಮೇಲೆ 2 ಗಂಟೆ, ಅಲ್ಲೇ ಒಂದು 200 ಲೀಟ್ರ್ ಬ್ಯಾರಲನ್ನು ಅಡ್ಡಕ್ಕೆ ತರಿಸಿ ಅದರಲ್ಲಿ ಬೈಯುಲ್ಲು ಮತ್ತೆ ಅಕ್ಕಚ್ಚು ಈ ಥರದ್ದನ್ನು ನೀರನ್ನು ಹಾಕಿ ಅಲ್ಲೇ ಮೇಲಕ್ಕೆ ಬಿಡುವಂಥದ್ದು, ಹುಲ್ಲನ್ನು ಅಲ್ಲಿ ತಂದು ಹಾಕೋದು. ಆಗ ಮುಕ್ತವಾಗಿ ಓಡಾಡ್ತಾ ಇರ್ತವೆ, ಖುಷಿ ಖುಷಿಯಾಗಿರ್ತದೆ, ಬಿಸಿಲು ಬೀಳ್ತದೆ ಅದಕ್ಕೆ. ಈ ಥರ ತುಂಬ ಕೆಲಸಗಳು, ನಾವು ಹಟ್ಟಿಯನ್ನು ಸ್ವಚ್ಛತೆ ಮಾಡಲಿಕ್ಕೂ ಸುಲಭ ಆಗ್ತದೆ. ಇನ್ನೊಂದು ಹಟ್ಟಿಯನ್ನು ತೊಳೆಯುವುದು ಅಂತ ಹೇಳೋದು ಎಚ್ ಎಫ್ ಜರ್ಸಿ ಬಂದ ಮೇಲೆ ಬಂದಿರುವಂಥದ್ದು. ಇವತ್ತು ಅದನ್ನು ಮುಂದುವರೆಸಿದೆ ನಾವು ಪ್ರೆಷರ್ ವಾಶ್ ಅಲ್ಲಿ. ನಿಜವಾಗಿ ದೇಶಿ ದನ ಅದರ ಮೈ ಮೇಲೆ ಯಾವುದೇ ಕೊಳೆ ಮಾಡಿಕೊಳ್ಳೋದಿಲ್ಲ. ನಂತರ ಸಗಣಿಯನ್ನು ಬಾಚಿದ್ರೆ ಹಟ್ಟಿಯಲ್ಲಿ ಮತ್ತೇನು ಸ್ವಚ್ಛ ಮಾಡುವಂಥದ್ದು, ಹಾಗೆಯೂ ನೀರು ಸಗಣಿ ಹಾಕಿದೆ ಅಂದರೆ ಅದನ್ನು ತೆಗೆದು ಗೋಮೂತ್ರವನ್ನೇ ಸಿಂಪಡಿಸಿ ನಾವು ಇದು ಮಾಡಿದರೆ, ಒಂದು ವಿಡಿಯೋ ಉತ್ತರ ಭಾರತದ್ದು ನೋಡಿದೆ, ಗೋಮು ಹಟ್ಟಿಯನ್ನು ತೊಳಿಬಾರದು ಅಂತ. ಏನು ಕಾರಣ ಅಂದರೆ ನೀರು ಬಿದ್ದ ತಕ್ಷಣ ಅಲ್ಲಿ ಸೊಳ್ಳೆಗಳು ನೊಣಗಳು ಇದು ಮೊಟ್ಟೆ ಇಡ್ತವೆ. ನೀರು ಬೀಳದೆ ಗೋಮೂತ್ರವೇ ಇದೆ ಅಂದರೆ ಅದರ ಖಾರಕ್ಕೆ ಯಾವುದೇ ಮೊಟ್ಟೆ ಬದುಕುವುದಿಲ್ಲ. ಹಾಗಾಗಿ ಹಟ್ಟಿಯಲ್ಲಿ ಸೊಳ್ಳೆ ನೊಣ ಕಮ್ಮಿ ಆಗಬೇಕು ಅಂತಾದರೆ ನೀರು ಹಾಕಿ ತೊಳೆಯುವಂಥದ್ದು ನಿಲ್ಲಿಸಬೇಕು. ನಾನೀಗ ಆ ಪ್ರಯೋಗ ಮಾಡ್ತಾ ಇದ್ದೇನೆ, ಅನೇಕರಿಗೆ ಹೇಳಿದವರು ಅದು ಚೆನ್ನಾಗಾಗ್ತಾ ಇದೆ. ಸುಮ್ಮನೆ ನೀರು ಪೋಲಾಗ್ತದೆ, ನಂತರ ಅಗತ್ಯವೂ ಇಲ್ಲ. ದೇಶಿ ದನದ ಹಟ್ಟಿ ಕೆಲಸವೂ ತುಂಬ ಕಮ್ಮಿ ಆಗ್ತದೆ. ಹೀಗೆ ಹೊರಗೆ ಅಲ್ಲೇ ಅಂಗಳದಲ್ಲೊಂದು ಹಟ್ಟಿಯ ಹೊರಗೆ ಜಾಗಕ್ಕೆ ಹೋಗೋದ್ರಿಂದ ಅದು ಹೋದಾಗ ಇಲ್ಲಿ ಸ್ವಚ್ಛತೆಯೂ ಸುಲಭ ಆಗ್ತದೆ. ಅದು ಇದ್ದಾಗ ಸ್ವಚ್ಛತೆ ಮಾಡೋದು ಮತ್ತೆ ಹೊರಗೆ ಹೋದಾಗ ಸ್ವಚ್ಛತೆ ಮಾಡೋದು, ಇದಕ್ಕೆ ವ್ಯತ್ಯಾಸ. ನಿಮ್ಮ ಈ ಕೆಲಸ ಕಾರ್ಯಗಳಿಗೆ ಸಹಾಯಕರನ್ನ ಇಟ್ಕೊಂಡು ಮಾಡ್ತೀರಾ ಅಲ್ಲ ನೀವೇ ಮಾಡ್ತೀರಾ? ನಮ್ಮಲ್ಲಿ ತೋಟದ ಹುಲ್ಲು ತೆಗಿಲಿಕ್ಕೆ ಒಬ್ರು ಮಹಿಳೆ ಆ ಥರ ವಾರದಲ್ಲಿ 2 ದಿನ 3 ದಿನ ಈ ಥರ ಬರ್ತಾರೆ ಅಗತ್ಯಕ್ಕೆ ತಕ್ಕಂತೆ. ನಿತ್ಯ ಯಾರು ಕಾರ್ಮಿಕರು ಅಂತ ಹೇಳುವಂಥದ್ದಿಲ್ಲ, ನಾವೇ ಕೆಲಸ ಮಾಡ್ತೇವೆ ಮನೆಯಲ್ಲಿ. ಹಟ್ಟಿ ತೊಳೆಯುವಂಥದ್ದು ಇರ್ಬೋದು, ಹುಲ್ಲು ಹಾಕುವಂಥದ್ದು, ಹೊರಗೆ ಬಿಡುವಂಥದ್ದು, ಕಟ್ಟುವಂಥದ್ದು ಎಲ್ಲೋ. ಹಾಗೆ ಕನಿಷ್ಠ ಕಾರ್ಮಿಕರ ಇದರಲ್ಲಿ ನಾವೇ ಕೆಲಸ ಮಾಡೋದ್ರಿಂದ ಕಾರ್ಮಿಕರ ಅವಲಂಬನೆ ಕಡಿಮೆ. ನಮ್ಮ ಕೇಳುಗರಿಗೆ ನಿಮ್ಮಿಂದ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಿಮ್ಮ ಫೋನ್ ನಂಬರನ್ನು ಕೊಡಬಹುದು? ಆ ಥರದ ಪ್ರಶಿಕ್ಷಣಗಳನ್ನು ನಡೆಸ್ತೇವೆ ನಾವು ಅನೇಕ ಗೋಶಾಲೆಗಳಲ್ಲಿ. ಇದರಲ್ಲಿ 150ಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ತಯಾರು ಮಾಡಬಹುದು. ನಂತರ ಈಗ ಆ ರೀತಿಯ ಉತ್ಪನ್ನಗಳು ಮುಂದಿನ ದಿನಗಳಲ್ಲಿ ಗುಣಮಟ್ಟವೂ ಇರಬೇಕಾಗ್ತದೆ ಉತ್ಪನ್ನದ್ದು. ಹಾಗಾಗಿ ಒಂದು ಯೋಚನೆ ಇವತ್ತು ಮಾರುಕಟ್ಟೆ ಹೆಚ್ಚಾಗ್ತಾ ಇರುವಾಗ ಅನುಭವಕ್ಕೆ ಬಂದಿರೋದಂದ್ರೆ ಅದರ ಗುಣಮಟ್ಟನೂ ಉಳಿಬೇಕು ಅಂತ ಹೇಳೋ ದೃಷ್ಟಿಯಿಂದ ಯಾರು ಅದನ್ನು ಚೆನ್ನಾಗಿ ತಯಾರು ಮಾಡ್ತಾರೆ ಅಂಥವರು ತಯಾರು ಮಾಡಿ ಉಳಿದ ಕಡೆಗಳಿಂದ ಗೋಮೂತ್ರವನ್ನು ಈ ರೀತಿ ಏನು ಈಗ ಹಾಲು ಹೇಗೆ ಸಂಗ್ರಹ ಮಾಡ್ತಾರೆ ಡಿಪೋದಲ್ಲಿ, ಆ ರೀತಿ ಗೋಮೂತ್ರ ಇರ್ಬೋದು, ಸೆಗಣಿ ಇರ್ಬೋದು, ಇದನ್ನು ಸಂಗ್ರಹ ಮಾಡಿ ಗುಣಮಟ್ಟದ ಉತ್ಪನ್ನ ಈಗ ಸ್ವರ್ಗಸಾರ ಅಂತ ಸೆಗಣಿಯಿಂದ ಮಾಡ್ತಾ ಇದ್ದಾರೆ. ಆ ಥರದ ಎರೆಗೊಬ್ಬರಗಳನ್ನು ಅನೇಕರು ಮಾಡ್ತಾರೆ. ಯಾರೋ ದನ ಸಾಕೋದು ಪೂರ್ಣಾವಧಿ ಕೆಲಸ, ಮತ್ತು ಪುನಃ ಉತ್ಪನ್ನ ಮಾಡೋದು ಇನ್ನೊಂದು ಪೂರ್ಣಾವಧಿ ಕೆಲಸ, ಮಾರ್ಕೆಟಿಂಗ್ ಮಾಡೋದು ಇನ್ನೊಂದು ಪೂರ್ಣಾವಧಿ ಕೆಲಸ. ಅದನ್ನು ಬೇರೆ ಬೇರೆ ಎಕ್ಸ್ಪರ್ಟ್ಗಳು ಮಾಡಿದಾಗ ಹೆಚ್ಚು ಪರಿಣಾಮಕಾರಿ ಆಗ್ತದೆ, ಗುಣಮಟ್ಟನೂ ಸಿಗುವಂಥದ್ದಾಗ್ತದೆ. ದನ ಸಾಕೋ ಜೊತೆಗೂ ಮಾಡಬಾರ್ದು ಅಂತಿಲ್ಲ, ಅವರವರ ಇದನ್ನು ಭಸ್ಮ ಮಾಡೋದು ಅಥವಾ ದಂತ ಮಂಜನ್ ಮಾಡೋದು ಬೆರಣಿ ಮಾಡೋದು ಇದನ್ನು ಅವರವ್ರ ಮನೆಯ ಗೋವಿಂದ ಮಾಡಬಹುದು. ಆದರೆ ಗುಣಮಟ್ಟ ಮತ್ತು ಇದರ ದೃಷ್ಟಿಯಿಂದ ಪ್ರಶಿಕ್ಷಣನೂ ಕೊಡ್ತೇವೆ ಯಾರು ತಯಾರಿ ಮಾಡ್ಬೋದು. ಈಗ ಅನೇಕ ಗೋಶಾಲೆಗಳ ಥರ ಸುತ್ತಲಿನ ಮನೆಗಳಿಗೆ ಬೀಡಿ ಉದ್ಯಮದ ರೀತಿ ಧೂಪಬತ್ತಿ ತಯಾರು ಮಾಡುವಂಥದ್ದು ಮಿಶ್ರಣ ಮಾಡಿ ಕೊಡ್ತಾರೆ, ಅವರು ಮಾಡಿ ತಂದು ಕೊಡ್ತಾರೆ, ಒಣಗಿಸಿ ತಂದು ಕೊಡ್ತಾರೆ. ಈ ರೀತಿಯೂ ಸಾಧ್ಯತೆ, ಒಂದು ಉದ್ಯಮದ ರೀತಿಯು ಇವತ್ತು ಅನೇಕ ಕಡೆ ಪ್ರಾರಂಭ ಆಗಿದೆ. ಸ್ವಾವಲಂಬಿ ಜೀವನ ಕೇವಲ ಸೆಗಣಿ ಮತ್ತು ಮೂತ್ರದಿಂದಲೇ ಅದು ಆರಂಭ ಆಗಿದೆ. ಪ್ರಶಿಕ್ಷಣವನ್ನು ಕೊಡ್ಬೋದು. ನನ್ನ ದೂರವಾಣಿ ಸಂಖ್ಯೆ 95 911 76 337. ಸರ್, ನೀವು ದೇಶಿ ಗೋವುಗಳನ್ನು ಉಳಿಸಿ ಬೆಳೆಸುವ ಪ್ರಯತ್ನ ಮಾಡ್ತಾ ಇದ್ದೀರಿ, ಜೊತೆಗೆ ಕೃಷಿಗೆ ಬೇಕಾದಂತಹ ಗೋ ಉತ್ಪನ್ನಗಳನ್ನು ತಯಾರಿಸಿ ನೀಡ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ. ನಮಸ್ಕಾರ. ದೇಸಿ ಹಸು ಸಾಕಣೆ ಕುರಿತು ಪ್ರವೀಣ್ ಸರಳಾಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಗಾಯತ್ರಿ ಎಂ. ಈಗ ಕೇಳಿ ಆರೋಗ್ಯ ಮಾಹಿತಿ. ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ರೋಗ ಎನ್ನುವಂತಹದ್ದು ಬಹಳ ಪುರಾತನವಾದಂತಹ ಕಾಯಿಲೆ. ಪ್ರಾಚೀನ ಈಜಿಪ್ಟ್ ಉಲ್ಲೇಖದಂತೆ ಅತಿಯಾದ ಮೂತ್ರ ವಿಸರ್ಜಿಸುವ ರೋಗ ಎಂದು ಇದನ್ನು ನಮೂದಿಸಲಾಗಿದೆ. ಭಾರತೀಯ ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆಗಳಲ್ಲಿಯೂ ಈ ರೋಗದ ಸ್ಥಿತಿಯನ್ನು ಮಧುಮೇಹ ರೋಗ ಮತ್ತು ಸಿಹಿಮೂತ್ರ ರೋಗ ಎಂದು ಉಲ್ಲೇಖಿಸಲಾಗಿದೆ. ಇದಕ್ಕೆ ಇರುವೆಗಳನ್ನು ಆಕರ್ಷಿಸುವ ಮೂತ್ರ ಅಥವಾ ಡಯಾಬಿಟಿಸ್ ಎಂಬ ಶಬ್ದವನ್ನು 2ನೇ ಶತಮಾನದಲ್ಲಿ ಗ್ರೀಸಿನ ಅರಿಯೇಟಸ್ ಎನ್ನುವ ವೈದ್ಯ ನೀಡಿದ್ದ. ಕ್ರಿಸ್ತಶಕ 1600ರಲ್ಲಿ ಥಾಮಸ್ ವಿಲ್ಸನ್ ಎನ್ನುವಾತ ಡಯಾಬಿಟಿಸ್ ಇನ್ಸಿಪಿಡಸ್ ಅಂದರೆ ಅತಿಯಾದ ಮೂತ್ರ ಮತ್ತು ಡಯಾಬಿಟಿಸ್ ಮೆಲಿಟಸ್ ಅಂದರೆ ಸಿಹಿಮೂತ್ರ ಎಂದು 2 ಪ್ರತ್ಯೇಕ ರೋಗಗಳೆಂದು ಹೇಳಿದ. ಒಟ್ಟಿನಲ್ಲಿ ಮಧುಮೇಹ, ಸಿಹಿಮೂತ್ರ, ಸಕ್ಕರೆ ಕಾಯಿಲೆ ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ಈ ರೋಗವು ಆಧುನಿಕ ಜಗತ್ತಿಗೆ ಈ ಶತಮಾನದ ಕೊಡುಗೆ ಅಂತ ಹೇಳಿದರೂ ಕೂಡ ತಪ್ಪಲ್ಲ. ನಮ್ಮ ದೇಶದಲ್ಲಿ 2025ನೇ ಇಸವಿಯ ಹೊತ್ತಿಗೆ ಸುಮಾರು 30 ಕೋಟಿ ಮಧುಮೇಹಿಗಳಿರ್ತಾರೆ ಎಂದು ಅಂದಾಜಿಸಲಾಗಿದೆ. ಇದರಲ್ಲಿ ಹೆಚ್ಚಿನವರು ಯುವಕರು ಎನ್ನುವಂಥದ್ದು ಕೂಡ ಆತಂಕಕಾರಿಯಾದಂತಹ ವಿಷಯ.

ಮೈಕೈ ನೋವು, ಅಂಗೈ ಮತ್ತು ಅಂಗಾಲುಗಳು ಉರಿಯುವುದು, ಗುಣವಾಗದ ಗಾಯಗಳು, ದೃಷ್ಟಿಮಾಂದ್ಯತೆ, ಯೋನಿಯ ಸೋಂಕು, ಲೈಂಗಿಕ ನಿರಾಸಕ್ತಿ, ಇವು ಕೂಡ ಲಕ್ಷಣವಾಗಿ ಕಾಣಬಹುದು. ಮಕ್ಕಳಲ್ಲಿ ಉದರ ನೋವು, ವಾಂತಿ, ನಿಶಕ್ತಿ, ಬಳಲಿಕೆ, ಪದೇ ಪದೇ ಮತಿ ತಪ್ಪುವುದು, ಇವು ಪ್ರಾರಂಭಿಕ ಲಕ್ಷಣಗಳಾಗಿರಬಹುದು. ಅನೇಕ ಮಧುಮೇಹಗಳಲ್ಲಿ ಏನೂ ತೊಂದರೆ ಇಲ್ಲದೆ ಆಕಸ್ಮಿಕ ಮೂತ್ರ ಪರೀಕ್ಷೆಯಿಂದ ಇದು ಪತ್ತೆಯಾಗಬಹುದು. ಗುಣವಾಗದ ಗಾಯದ ಹುಣ್ಣು, ಬಾಯಿಯ ವಾಸನೆ ಅಥವಾ ಇನ್ನಾವುದೇ ಕಾರಣದಿಂದ ರಕ್ತ ಪರೀಕ್ಷೆ ಮಾಡಿದಾಗ ಮಧುಮೇಹ ರೋಗ ಗೋಚರವಾಗಬಹುದು. ಒಟ್ಟಿನಲ್ಲಿ ನಿಮ್ಮ ದೇಹದ ತೂಕ ಜಾಸ್ತಿಯಾದಲ್ಲಿ, ನಿಮ್ಮ ಕುಟುಂಬದಲ್ಲಿ ಅಥವಾ ಹೆತ್ತವರು ಮಧುಮೇಹಿಗಳಾಗಿದ್ದಲ್ಲಿ, ನಿಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಅಸಮರ್ಪಕವಾಗಿದ್ದಲ್ಲಿ ನಿಮಗೆ ಮಧುಮೇಹ ಬರುವ ಸಾಧ್ಯತೆ ಸ್ವಲ್ಪ ಹೆಚ್ಚೇ ಆಗಿರ್ತದೆ. ಸಾಕಷ್ಟು ಮುಂಜಾಗ್ರತೆ ವಹಿಸಬೇಕು, ಶಿಸ್ತುಬದ್ಧ ಜೀವನವನ್ನು ಅಳವಡಿಸಿಕೊಳ್ಳಬೇಕು, ದೈಹಿಕ ವ್ಯಾಯಾಮ, ಕ್ರಮಬದ್ಧವಾದಂತಹ ಆಹಾರ, ಒತ್ತಡವಿಲ್ಲದ ಬದುಕು, ಇವುಗಳನ್ನು ರೂಢಿಸಿಕೊಂಡಲ್ಲಿ ಮಧುಮೇಹ ಬಂದರೂ ಎಲ್ಲರಂತೆ ನೀವು ಕೂಡ ಸುಖ ಮತ್ತು ನೆಮ್ಮದಿಯ ಜೀವನವನ್ನು ನಡೆಸಬಹುದು. ಆರೋಗ್ಯ ಮಾಹಿತಿ ಕೇಳಿದಿರಿ. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲ್ಗೆ 36,000 ರಿಂದ 55,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 30,000 ರಿಂದ 47,500 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 25,000 ರಿಂದ 34,500 ರೂಪಾಯಿ, ಕೊಬ್ಬರಿ ಸ್ಥಳೀಯ ಕ್ವಿಂಟಾಲ್ಗೆ 10,000 ರಿಂದ 18,000 ರೂಪಾಯಿ, ತೆಂಗಿನಕಾಯಿ 1/1000 ಗೆ 30,000 ರಿಂದ 40,000 ರೂಪಾಯಿ, ತೆಂಗಿನಕಾಯಿ 2/1000 ಗೆ 25,000 ರಿಂದ 35,000 ರೂಪಾಯಿ, ಆಮದು ಅಕ್ಕಿ ಸ್ಥಳೀಯ ಕ್ವಿಂಟಾಲ್ಗೆ 4,600 ರಿಂದ 5,500 ರೂಪಾಯಿ, ಕಟ್ಟಾ ಸಾಂಬಾರ್ ಕ್ವಿಂಟಾಲ್ಗೆ 3,500 ರಿಂದ 4,500 ರೂಪಾಯಿ, ಐಆರ್8 ಕ್ವಿಂಟಾಲ್ಗೆ 3,800 ರಿಂದ 4,500 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 2,350 ರಿಂದ 2,500 ರೂಪಾಯಿ, ಆಮದು ಹಳದಿ ಬೆಲ್ಲ ಕ್ವಿಂಟಾಲ್ಗೆ 4,650 ರಿಂದ 5,400 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲ್ಗೆ 4,500 ರಿಂದ 5,000 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲ್ಗೆ 5,000 ರಿಂದ 5,500 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲ್ಗೆ 17,000 ರಿಂದ 24,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲ್ಗೆ 13,000 ರಿಂದ 65,500 ರೂಪಾಯಿ, ಗೇರು ಬೀಜ ಕಚ್ಚಾ ಕ್ವಿಂಟಾಲ್ಗೆ 12,000 ರಿಂದ 14,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲ್ಗೆ 5,000 ರಿಂದ 6,500 ರೂಪಾಯಿ, ಕದಳಿ ಕ್ವಿಂಟಾಲ್ಗೆ 5,800 ರಿಂದ 7,000 ರೂಪಾಯಿ, ಗಾಳಿ ಕ್ವಿಂಟಾಲ್ಗೆ 6,000 ರಿಂದ 6,500 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲ್ಗೆ 7,000 ರಿಂದ 8,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಇನ್ನು ಮುಂದೆ ರೂಪಾ ಹೆಗಡೆ ಹಾಡಿರುವ ಒಂದು ವಚನ. ಇದು ಬಸವಣ್ಣನವರ ವಚನ. ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನೆಂಬಯ್ಯ, ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನ ಶಿವನೆಂಬರು, ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವ ಶಿವನಲ್ಲಯ್ಯ. ಸಿದ್ದರಾಮೇಶ್ವರ ಅವರ ವಚನ. ಮಾ